ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ದೀಪಾವಳಿ ಬೋನಸ್ ಸಿಕ್ತಾಯೇನು? ಅದಕ್ಕಿಂತ ಶೇಖರವ್ರೆ, ಏನಾಯ್ತು, ದೀಪಾವಳಿ ಲಾಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಸ್ವಾಗತಂ ಮಹತಾ ಯೋಗ ವನ ವಿಹಾರಾರ್ಥಂ. ಪ್ರತಿ ರವಿವಾರ ಬೆಳಿಗ್ಗೆ ಯೋಗ ವಿಹಾರ, ಆರೋಗ್ಯ ಜಾಗೃತಿಗೆ ಯೋಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹಮ್ ಫೌಂಡೇಶನ್ ಭಾರತ್. ಯೋಗ ವನ ವಿಹಾರಾರ್ಥಂ. ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ. ರೈತ ಬಾಂಧವರೇ ನಮಸ್ಕಾರ. ರೈತ ಬಾಂಧವರೇ, ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ತೋಟಗಾರಿಕಾ ಮೇಳ ಇಂದಿನಿಂದ ಪ್ರಾರಂಭಗೊಂಡಿದ್ದು, ಇದು December 22 and 23 ನಡೆಯಲಿದೆ. ಸ್ಥಳ ವಿಶ್ವವಿದ್ಯಾಲಯ ಮುಖ್ಯ ಆವರಣ, ನವನಗರ, ಬಾಗಲಕೋಟೆ. ಈ ತೋಟಗಾರಿಕಾ ಮೇಳದಲ್ಲಿ ರೈತರಿಗೆ ನೋಡಲು ಬೆಳೆ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಮುಖ್ಯವಾಗಿ ಹೂವಿನ ಬೆಳೆಗಳ ಪ್ರಾತ್ಯಕ್ಷಿಕೆಗಳು ಇವೆ, ತರಕಾರಿ ಬೆಳೆಗಳ ಪ್ರಾತ್ಯಕ್ಷಿಕೆಗಳು ಇವೆ, ಹಣ್ಣಿನ ಬೆಳೆಗಳ ಪ್ರಾತ್ಯಕ್ಷಿಕೆಗಳು ಇವೆ. ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು. ಇನ್ನು ಈ ಮೇಳದಲ್ಲಿ ಜಿಲ್ಲಾವಾರು ರೈತರಿಗೆ ಫಲಶ್ರೇಷ್ಠ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಇಂದು ಕೋಲಾರ, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ, ಬಾಗಲಕೋಟೆ, ಬೀದರ್, ಕಲಬುರಗಿ, ಹಾವೇರಿ ಮತ್ತು ವಿಜಯಪುರ ಜಿಲ್ಲೆಗಳ ರೈತರಿಗೆ ಫಲಶ್ರೇಷ್ಠ ರೈತ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನಾಳೆ ಅಂದರೆ ದಿನಾಂಕ 22 ಭಾನುವಾರ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಧಾರವಾಡ, ಗದಗ್, ಯಾದಗಿರಿ ಮತ್ತು ಬೆಳಗಾವಿ ರೈತರಿಗೆ ಪ್ರಶಸ್ತಿಯನ್ನು ನೀಡಲಾಗುವುದು. 23/12/2024 ಮೂರನೇ ದಿನ ಸೋಮವಾರ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ತುಮಕೂರು, ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರದ ರೈತರಿಗೆ ಫಲಶ್ರೇಷ್ಠ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ಮೇಳದ ವಿಶೇಷತೆಗಳು ಏನಪ್ಪ ಅಂದರೆ, ಪೌಷ್ಟಿಕತೆಗಾಗಿ ತೋಟಗಾರಿಕಾ ಬೆಳೆಗಳು, ಸಸ್ಯ ಸಂರಕ್ಷಣೆಯಲ್ಲಿ ಡ್ರೋನ್ಗಳ ಬಳಕೆ, ತೋಟಗಾರಿಕೆಯಲ್ಲಿ ನಿಖರ ಬೇಸಾಯ, ಸುರಕ್ಷಿತ ಬೇಸಾಯ, ನೀರು ಸಂರಕ್ಷಣೆಗಾಗಿ ತಂತ್ರಜ್ಞಾನ, ಆರ್ಥಿಕತೆಗಾಗಿ ಪರ್ಯಾಯ ಬೆಳೆಗಳ ಆಯ್ಕೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ಮಾದರಿಗಳು, ಕೃಷಿ ಹೊಂಡ, ತುಂತುರು ನೀರಾವರಿ, ಹನಿ ನೀರಾವರಿ, ಸಾವಯವ ಕೃಷಿಯಲ್ಲಿ ಹಣ್ಣಿನ ಬೆಳೆಗಳ ಪ್ರಾತ್ಯಕ್ಷಿಕೆ, ತರಕಾರಿ ಮತ್ತು ಹೂ ಬೆಳೆಗಳ ಪ್ರಾತ್ಯಕ್ಷಿಕೆ, ಸಿರಿಫಲಗಳ ಪ್ರಾತ್ಯಕ್ಷಿಕೆ, ದ್ರಾಕ್ಷಿ ತಳಿಗಳ ಪ್ರಾತ್ಯಕ್ಷಿಕೆ, ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ಪ್ರದರ್ಶನ, ಕೃಷಿ ಅರಣ್ಯ ಪದ್ಧತಿಗಳು, ಫಲಪುಷ್ಪ ಪ್ರದರ್ಶನ, ಸಮಗ್ರ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳು, ಜೇನು ಕೃಷಿ, ಮಧುವನ ಪ್ರದರ್ಶನ, ಕೃಷಿ ಯಂತ್ರೋಪಕರಣ ಪರಿಕರಗಳ ಪ್ರದರ್ಶನ, ಮಣ್ಣಿನ ವಿವಿಧ ಮಾದರಿಗಳ ಪ್ರಾತ್ಯಕ್ಷಿಕೆ, ತೋಟಗಾರಿಕಾ ಉತ್ಪನ್ನಗಳ ಮೌಲ್ಯವರ್ಧನೆ, ಪದವಿ ವಿದ್ಯಾರ್ಥಿಗಳ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ, ಕೃಷಿ ಬ್ಯಾಂಕಿಂಗ್ ವ್ಯವಹಾರಗಳ ಮಾಹಿತಿ, ಕೃಷಿಯಲ್ಲಿ ಡಿಜಿಟಲ್ ಆ್ಯಪ್ಗಳ ಬಳಕೆ, ಸಾವಯವ ಹಾಗೂ ನೈಸರ್ಗಿಕ ಕೃಷಿ ಮಾಹಿತಿ, ತಾಂತ್ರಿಕ ಗೋಷ್ಠಿ, ರೈತರಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯಕ್ರಮಗಳು, ವಿಜ್ಞಾನಿಗಳಿಂದ ತಾಂತ್ರಿಕ ಮಾರುಕಟ್ಟೆ ಮಾಹಿತಿ, ಉತ್ಪಾದಕರ ಖರೀದಿದಾರರ ಉತ್ತೇಜನ ಮಾಹಿತಿ, ಶ್ವಾನ ಮತ್ತು ಮತ್ಸ್ಯ ಪ್ರದರ್ಶನ, ಅಜೈವಿಕ ಗೊಬ್ಬರ ಪ್ರದರ್ಶನ ಮತ್ತು ಮಾರಾಟ, ರಾಸಾಯನಿಕ ಸಾವಯವ ಗೊಬ್ಬರಗಳು ಹಾಗೂ ಪೀಡನಾಶಕಗಳು ಇದರ ಕುರಿತು ಮಾಹಿತಿ. ಇವಿಷ್ಟು ಈ ಮೇಳದ ವಿಶೇಷತೆಗಳಾಗಿವೆ. ರೈತ ಬಾಂಧವರೇ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ತೋಟಗಾರಿಕಾ ಮೇಳದಲ್ಲಿ ದೊರೆಯುವ ಜೈವಿಕ ಪರಿಕರಗಳು ಹಾಗೂ ಅವುಗಳ ಉಪಯೋಗಗಳು ಈ ರೀತಿ ಇವೆ. ಸ್ಯೂಡೋಮೋನಾಸ್ ಫ್ಲೋರೋಸನ್ಸ್ ಸಬ್ಟೈಲ್ಸ್ ಆ್ಯಂಡ್ ಟ್ರಿಕೋಡರ್ಮಾ, ದಾಳಿಂಬೆ ದುಂಡಾಣು ರೋಗದ ನಿರ್ವಹಣೆಗೆ, ಬೇರು ಕೊಳೆಯುವಿಕೆಗೆ, ಬ್ಯಾಸಿಲ್ ಸೊರಗು ರೋಗಗಳಂತಹ ಮಣ್ಣುಜನ್ಯ ಮತ್ತು ಬೀಜಜನ್ಯ ರೋಗಗಳ ನಿರ್ವಹಣೆಗಾಗಿ ಇದು ಉಪಯೋಗಕ್ಕೆ ಬರ್ತದೆ. ವಿಎಎಂ ಬ್ಯಾಕ್ಟೀರಿಯಲ್ ದುಂಡಾಣು ರೋಗ, ಸೊರಗು ರೋಗ, ಬೇರುಕೊಳೆ ರೋಗ ಮತ್ತು ಸಸ್ಯ ಬೆಳವಣಿಗೆ ವೃದ್ಧಿಗಾಗಿ ಇದು ಬೇಕಾಗ್ತದೆ. ಕೃಷ್ಣಪ್ರಭಾ ಚೈತನ್ಯ ಪಿಜಿಆರ್ ಕನ್ಸೋರಿಯ, ಇದು ಬೇರು ರೋಗಗಳ ಸೊರಗು ರೋಗ, ಉತ್ತಮ ಬೆಳವಣಿಗೆಗೆ ಮತ್ತು ತೋಟಪಟ್ಟಿ ಬೆಳೆಗಳ ಸ್ಥಾಪನೆ ಹಾಗೂ ನಿರ್ದಿಷ್ಟ ರೈಸೋಬ್ಯಾಕ್ಟೀರಿಯಾ ಅನ್ನು ಉತ್ತೇಜಿಸುವ ಸಸ್ಯ ಬೆಳವಣಿಗೆಗೆ ಉಪಯೋಗಕ್ಕೆ ಬರ್ತದೆ. ಹಾಗೂ ಪ್ಯಾಸಿಲಿಯೋಮೈಸ್ ಲಿಸಿನಸ್, ಇದು ಬೇರುಗಂಟು ಜಂತುಹುಳ ನಿರ್ವಹಣೆಗಾಗಿ ಉಪಯೋಗಿಸಬಹುದು. ಇನ್ನು ಮೆಟಾರಾಸಿಯಂ, ಇದನ್ನು ಗೊಂಡೆಹಳು ನಿರ್ವಹಣೆಗಾಗಿ. ಅಜಟೋಬ್ಯಾಕ್ಟರ್, ಇದನ್ನು ಹಣ್ಣು ತರಕಾರಿಗಳಿಗಾಗಿ ಸಾರಜನಕ ಸ್ಥಿರೀಕರಣ ಬ್ಯಾಕ್ಟೀರಿಯಾ ಇದಾಗಿದೆ. ಇದರ ಪ್ರಯೋಜನಗಳು ಕೂಡ ಬಹಳ ಇವೆ. ಅಜೋಸ್ಫರಿಲಿಯಂ, ಇದು ಹಣ್ಣು ಮತ್ತು ತರಕಾರಿಗಳಿಗೆ ಸಾರಜನಕ ಸ್ಥಿರೀಕರಣ ಬ್ಯಾಕ್ಟೀರಿಯಾ ಆಗಿ ಉಪಯೋಗಕ್ಕೆ ಬರ್ತದೆ. ಇನ್ನು ಪಿಎಸ್ಬಿ ಫಾಸ್ಪೇಟ್ ದ್ರವೀಕರಣಕ್ಕೆ, ಕೆಎಂಬಿ ಪೊಟ್ಯಾಸಿಯಂ ಪ್ರಚೋದಕವಾಗಿ ಉಪಯೋಗಕ್ಕೆ ಬರ್ತವೆ. ರೈಸೋಬಿಯಂ ದ್ವಿದಳ ಧಾನ್ಯಗಳಿಗಾಗಿ ಸಾರಜನಕ ಸ್ಥಿರೀಕರಣ ಬ್ಯಾಕ್ಟೀರಿಯಾ ಇದು ಕೂಡ ಲಭ್ಯ ಇರ್ತದೆ. ಕಾಂಪೋಸ್ಟ್ ಕಲ್ಚರ್, ಇದು ಬೇರು ಬೆಳವಣಿಗೆ ಮತ್ತು ಪೋಷಕಾಂಶ ಹೀರುವಿಕೆಗೆ ಬರ್ತದೆ. ವರ್ಟಿಸೀಲಿಯಂ ಲೆಖನಿ, ಇದು ಹಿಟ್ಟು ತಗಣಿ ನುಸಿಗಳಂತಹ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಬರ್ತದೆ. ಬೆವೆರಿಯಾ ವೆಸಿಯಾನ, ಇದು ಕೀಟಗಳ ನಿರ್ವಹಣೆಗಾಗಿ ಉಪಯೋಗಕ್ಕಿರ್ತದೆ. ಇನ್ನು ಸುರಕ್ಷಾ, ಬ್ಯಾಕ್ಟೀರಿಯಾ ಅಂಗಮಾರಿ ರೋಗದ ನಿರ್ವಹಣೆಗಾಗಿ ಕೆಲಸಕ್ಕೆ ಬರ್ತದೆ. ಇನ್ನು ತೋಟಗಾರಿಕಾ ವಿಶ್ವವಿದ್ಯಾಲಯದ ಮೇಳದಲ್ಲಿ ದೊರೆಯುವಂತಹ ಕೆಲವು ಬೆಳೆಗಳ ತಳಿಗಳು ಈ ರೀತಿ ಇವೆ. ತರಕಾರಿಗಳಲ್ಲಿ ಸೋಯಾ ಅವರೆಯ ಕೃಷ್ಣಪ್ರಭಾ ಪಿನಾಕಿನಿ ತಳಿ ಲಭ್ಯ ಇದೆ. ಇದು ಪ್ರಚಲಿತ ತಳಿಗಳಿಗಿಂತ ಶೇಕಡ 46.24% ಅಧಿಕ ಇಳುವರಿ ಕೊಡ್ತದೆ. ಇದರಲ್ಲಿ ತುಪ್ಪಳದ ಕಾಯಿಗಳು ಬೇಯಿಸಿದ ನಂತರ ತಿನ್ನಲು ರುಚಿಕರ ಆಗಿರ್ತವೆ. ಬೀಜಗಳು ದಟ್ಟ ಹಸಿರು ಮತ್ತು ತಿನ್ನಲು ಯೋಗ್ಯ ಇರ್ತವೆ. ಅದೇ ರೀತಿ ಟೊಮ್ಯಾಟೊ ತಳಿ ಕೃಷ್ಣಪ್ರಭಾ ಶ್ಯಾಮಲಾ ಲಭ್ಯ ಇರ್ತದೆ. ಇದು ಎಲೆ ಸುರುಳಿ ನಂಜಾಣು ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿರುವಂತಹ ತಳಿ. ಶೇಕಡ 15.40% ಅಧಿಕ ಇಳುವರಿ ಈ ತಳಿಯಲ್ಲಿ ಇರ್ತದೆ. ಇದು ಕೆಂಪು ಬಣ್ಣದ ದುಂಡನೆಯ ಹಣ್ಣು ಕೃಷ್ಣಪ್ರಭಾ ಶ್ಯಾಮಲಾ ಆಗಿರ್ತದೆ. ಎಲೆಗಳು ಹಸಿರಾಗಿದ್ದು ಮಧ್ಯಮ ಬೆಳವಣಿಗೆಯನ್ನು ಹೊಂದಿರ್ತವೆ. ಮತ್ತು ಇನ್ನೂ ಒಂದು ಟೊಮ್ಯಾಟೊ ತಳಿ ಕೃಷ್ಣಪ್ರಭಾ ಶಾಂತ್, ಇದು ಪ್ರತಿ ಹೆಕ್ಟೇರಿಗೆ 30-35 ಟನ್ ಇಳುವರಿ ಸಾಮರ್ಥ್ಯ ಇದಕ್ಕಿರ್ತದೆ. ಪ್ರತಿ ಗೊಂಚಲಿಗೆ ಮಧ್ಯಮ ಗಾತ್ರದ 4-5 ಹಣ್ಣುಗಳು ಬಿಡ್ತವೆ. ಪ್ರತಿ ಹಣ್ಣಿನಲ್ಲಿ ಸಾಮಾನ್ಯವಾಗಿ 3 ಕುಳಿಗಳ ಭಾಗ ಇರ್ತದೆ. ಉತ್ತಮ ಹಣ್ಣಿನ ಶೇಖರಣಾ ಅವಧಿ ಹೊಂದಿರ್ತದೆ. ಮಳೆಯಾಶ್ರಿತ ಮತ್ತು ನೀರಾವರಿಗೆ ಸೂಕ್ತವಾದಂಥ ತಳಿ ಇದು. ಆರಂಭದ ಅಂಗಮಾರಿ ರೋಗಕ್ಕೆ ಸಾಧಾರಣವಾದಂಥ ನಿರೋಧಕ ಶಕ್ತಿಯನ್ನು ಈ ಕೃಷ್ಣಪ್ರಭಾ ಶಾಂತ್ ಹೊಂದಿರ್ತದೆ. ಗಜ್ರಿ ತಳಿ ಕೃಷ್ಣಪ್ರಭಾ ವೃದ್ಧಿ, ಇದು ಉಷ್ಣವಲಯದ ವಾತಾವರಣಕ್ಕೆ ಸೂಕ್ತವಾದಂತಹ ತಳಿ. ಇದರಲ್ಲಿ ಬೀಟಾ ಕ್ಯಾರೋಟನಾಯ್ಡ್ 7.5 mg/100 g ಪ್ರತಿ 100 g ಇರ್ತದೆ. 80-85 ದಿನಗಳಿಗೆ ಇದು ಕೊಯ್ಲಿಗೆ ಬರ್ತದೆ. ಇನ್ನೊಂದು ಟೊಮ್ಯಾಟೊ ತಳಿ ಕೃಷ್ಣಪ್ರಭಾ ತುಂಗ, ಇದು ಎಲೆ ಸುರುಳಿ ನಂಜಾಣು ರೋಗಕ್ಕೆ ನಿರೋಧಕತೆ ಹೊಂದಿದ್ದು ಶೇಕಡ 23.25% ಅಧಿಕ ಇಳುವರಿಯನ್ನು ಹೊಂದಿರ್ತದೆ. ಹಸಿರು ಎಲೆಗಳ ನಿರ್ದಿಷ್ಟ ಬೆಳವಣಿಗೆ ಇದರೊಳಗಿರ್ತದೆ. ತಿಳಿಗೆಂಪು ಬಣ್ಣದ ದುಂಡನೆ ಹಣ್ಣು ಇದರಲ್ಲಿ ಇರ್ತದೆ. ಇನ್ನು ಹಲವಾರು ಅಧಿಕ ಇಳುವರಿ ಕೊಡುವಂತಹ ಹಣ್ಣುಗಳು ಹಾಗೂ ತರಕಾರಿಗಳ ವಿವಿಧ ಬಗೆಯ ತಳಿಗಳನ್ನು ನೀವು ಇಲ್ಲಿ ನೋಡಬಹುದು. ಮಾರಾಟಕ್ಕೂ ಇವು ಲಭ್ಯ ಇರಲಿವೆ. ರೈತ ಬಾಂಧವರು ಈ ಮೇಳದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೋರಲಾಗಿದೆ. ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಮುಮ್ಮಿಗಟ್ಟಿಯ ಗುರಪ್ಪ ಬಸವಂತಪ್ಪ ಕುಮಾರ್ ಹಾಗೂ ಸಂಗಡಿಗರಿಂದ ದೊಡ್ಡಾಟ, ಭೀಮ ಶಂಬರಾಸುರ ಯುದ್ಧ. ಕುಮಾರಶಕವಿನಾಶಕಾರಣಂ ನಮಃ ವಿಘ್ನೇಶ್ವರಿ ಪಾದಪಂಕಜ ಹಾ

ದೇವರ ದಯದಿಂದ ಬೆಳೆದು ದೊಡ್ಡವನಾಗು. ಆಮೇಲೆ ನಿನ್ನ ಕುಲಕ್ಕೆ ಕಲಕ್ಕ ಹತ್ತದಂತೆ ನಿನ್ನ ವೈರಿಗಳ ಕೂಡ ಕಲಿತದಿನಿಂದ ಕಾದುವೆಯಂತೆ. ಮಗನೇ ಸರ್ವತ ಹೋಗಬೇಡ. ತಾಯಿ ಹೇಳುವಂತವಳಾಗು. ಮೂರವರು ಉರುಳಿ ಬಿದ್ದನಲ್ಲ, ಕಳೆದು ಹಾಕುತ್ತೇನೆ. ಕಂಡ ಕಂಡ ಹಾಗೆ ಬಗಳುವ ರಕ್ಕಸ, ಎದೆಗೊಟ್ಟು ನಿಲ್ಲು. ನಾನು ಸಣ್ಣನು, ಏನು ದೈತ್ಯರ ಕುಲಕ್ಕೆ ಗಂಡನು, ತೋರಿಸುವೆನು. ಕ್ಷುಲ್ಲನಾದ ನಿನ್ನನ್ನು ಈ ಕ್ಷಣವೇ ಅಡಗಿಸಿಬಿಡುತ್ತೇನೆ. ಹೇಳು, ಮಲ್ಲ ಯುದ್ಧವನ್ನು ಮಾಡುವೆಯೋ ಇಲ್ಲವೇ ಬಿಲ್ಲು ಯುದ್ಧವನ್ನು ಮಾಡುವೆಯೋ? ಬೇಗನೆ ಹೇಳು. ರಕ್ಕಸನ್ನು ಕೇಳಿದರೆ ಅಷ್ಟೇ ಪಾಲಕರು ದಿಕ್ಕೆಟ್ಟು ಓಡುತ್ತಿರಲು, ಹೆದರು ಹೇಳಿ ಮಾಡುವರು ನಮಗೆ ಹೀಳಾಗಿನಿಲ್ಲವರೇ. ಮಲ್ಲದ ರಕ್ಕಸರ ಸಲ್ಲನ್ನು ಕೇಳಿ ಮಾಡುವ ಮಲ್ಲ ಯುದ್ಧಕ್ಕೆ ಮಲ್ಲ ತಿಳಿತಿದ್ದೇನೆ. ಕಲತನದಿಂದ ಕಾಣುವಂತವನಾಗು. ಎಲೈ ರಕ್ಕಸ, ಮಲ್ಲ ಯುದ್ಧವನ್ನು ಮಾಡುವೆಯೋ? ಹೌದು. ಹಾಗಿದ್ರೆ ಮಲ್ಲ ಯುದ್ಧಕ್ಕೆ ಎದುರಾಗುವಂತವನಾಗು. ಹೋಗುತ್ತಾನೆ ಮಗನೇ, ಹಾಗೆ ಆಗಲಿ. ಯಾಕಾಗಬಾರದು?